हरिः ॐ ॐ सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः ॐ ಪಾಠ ಮಾಡೋಣ. 84ನೇ ಶ್ಲೋಕ ಕಾರಿಕ 4ನೇ ಪ್ರಕರಣ 84ನೇ ಶ್ಲೋಕ. ಕೋಟ್ಯಶ್ಚ ತಸ್ರಯೇತಾಸ್ತು ಗ್ರಹೈರ್ಯಾಸಾಂ ಸದಾವೃತಃ ಭಗವಾನಾಭಿರಸ್ಪೃಷ್ಟಃ ಯೇನ ದೃಷ್ಟಃ ಸ ಸರ್ವದೃಕ್. ಭಗವಾನ್ ಸದಾ ಆವೃತಃ, ಯಾವತ್ತಿಗೂ ಮುಚ್ಚಲ್ಪಟ್ಟಿರುತ್ತಾನೆ. ಈ ಪ್ರಕಾರವಾದ ಕೋಟಿ ಕೋಟಿ ವ್ಯಾಖ್ಯಾನಗಳಿಂದಾಗಿ, ಹೇಳಿಕೆಗಳಿಂದಾಗಿ ಭಗವಂತನು ಪ್ರತಿ ಕ್ಷಣವೂ ಕೂಡ ಮುಚ್ಕೋತಾನೆ ಹೋಗ್ತಾನೆ, ತೆರ್ಕೋತ ಹೋಗುವುದಿಲ್ಲ, ಮುಚ್ಕೋತ ಹೋಗ್ತಾನೆ. ಅವನು ಹಾಗೆ ಮುಚ್ಚಿಕೊಳ್ಳುವುದರಿಂದ ಭಗವಂತನಿಂದ ತಿಳಿಯದೇ ಇದ್ದವರೆಲ್ಲರೂ ವಂಚಿತರಾಗ್ತಾರೆ, ಭಗವಂತನಿಂದ ವಂಚಿತರಾಗ್ತಾರೆ. ಅಸ್ಪೃಷ್ಟ ಭಗವಾನ್, ವಾಸ್ತವಿಕವಾಗಿ ಭಗವಂತನಿಗೆ ಇವುಗಳಾವುಗಳ ಸಂಬಂಧವೂ ಇಲ್ಲ, ಅವನು ಅಸ್ಪೃಶ್ಯನಾಗಿದ್ದಾನೆ, ಇವುಗಳಾವುದರ ಸಂಪರ್ಕವೂ ಅವನಿಗಿಲ್ಲ ಅನ್ನುವುದನ್ನು ಏನ ದೃಷ್ಟ, ಯಾವ ಶಾಸ್ತ್ರೋಪದೇಶದ ಮಾರ್ಗದರ್ಶನದಲ್ಲಿ ಇವನು ಗುರುತಿಸುತ್ತಾನೋ, ಇವನು ತಿಳಿಯುತ್ತಾನೋ, ಅವನು ಸರ್ವಜ್ಞ ಸರ್ವದೃಕ್, ಅವನೇ ಎಲ್ಲವನ್ನು ಕಂಡವನು. ಈ ಶ್ಲೋಕ ಆಗಿದೆ, ಹೌದಲ್ಲ? ಪ್ರಾಪ್ಯ ಸರ್ವಜ್ಞತಾಂ ಕೃಷ್ಣಾಂ ಬ್ರಾಹ್ಮಣ್ಯಂ ಪದಮದ್ವಯಂ ಅನಾಪನ್ನಾದಿ ಮಧ್ಯಾಂತಂ ಕಿಮತಃ ಪರಿಮೀಹತೆ. ಪ್ರಾಪ್ಯ ಸರ್ವಜ್ಞತಾಂ ಕೃಷ್ಣಾಂ ಬ್ರಾಹ್ಮಣ್ಯಂ ಪದಮದ್ವಯಂ ಅನಾಪನ್ನಾದಿ ಮಧ್ಯಾಂತಂ ಕಿಮತ ಪರಮೀಹತೆ. ಇದು ಕೂಡ ಆಗಿದೆ. ನೈವ ನೈವ ತಸ್ಯ ಕೃತೇನ ಅರ್ಥ, ಕೋಟ್ ಕೊನೆಯ ಕೋಟ್ ಬಂದಿದೆ. ಅವನಿಗೆ ಯಾವ ಯಾವ ಪ್ರಯೋಜನಕ್ಕಾಗಿ ಮತ್ತೆ ಕರ್ಮದಲ್ಲಿ ತೊಡಗಬೇಕು, ಅವನು ಯಾವ ಪ್ರಯೋಜನಕ್ಕಾಗಿ ಯಾವ ತರಹದ ಕರ್ಮದಲ್ಲಿ ತೊಡಗಬೇಕು? ಯಜ್ಞಯಾಗ ಹೋಮಾದಿಗಳಂತೂ ದೂರ ಉಳಿದ್ಬಿಟ್ಟು, ನಿತ್ಯ ಕರ್ಮ ನೈಮಿತ್ಯ ಕರ್ಮ ದೂರ ಉಳಿದ್ಬಿಡ್ತು, ಅದೃಷ್ಟ ಫಲವನ್ನು ಕೊಡುವಂತಹ ಪಾಪಕರ್ಮಗಳು ಪುಣ್ಯಕರ್ಮಗಳು ದೂರ ಉಳಿದ್ಬಿಟ್ಟು, ಇನ್ನು ಯಾವ ಪ್ರಯೋಜನಕ್ಕಾಗಿ ಯಾವ ಕರ್ಮವನ್ನು ಅವನು ಹೊಸದಾಗಿ ಮಾಡಲಿಕ್ಕೆ ಹೋಗ್ತಾನೆ? ಇಲ್ಲ ಸರ್, ಯಾವ ಕೈ ಯಾವ ಫಲಕ್ಕಾಗಿ ಮಾಡಿ, ಆತ್ಮಜ್ಞಾನಕ್ಕರೇ ಮಾಡಬೇಕಲ್ಲ ಅವನೇನಾದರೂ. ಆತ್ಮಜ್ಞಾನಕ್ಕೆ ಏನು ಮಾಡಬೇಕು ಅಂತೀಯ ನೀನು? ಏನು ಮಾಡಬೇಕು ಅಂತಂದರೆ ತಪಸ್ಸು ಮಾಡಬೇಕು. ಲುಂಚಿತ ಕೇಶ, ತಪಸ್ಸು ಮಾಡಬೇಕು, ಉಪವಾಸ ಮಾಡಬೇಕು, ಮೌನ ಮಾಡಬೇಕು, ಕಾಡಿಗೆ ಹೋಗಬೇಕು. ಏನು ತ್ಯಾಗ ಮಾಡಿದೆ, ಏನು ಮಾಡಿದೆ, ಚಾತುರ್ಮಾಸ ಮಾಡಬೇಕು ಇತ್ಯಾದಿ ಇತ್ಯಾದಿ. ಅದಕ್ಕೆ ಉತ್ತರ ಕೊಡ್ತಾರೆ, ಯಹ ಸರ್ವಜ್ಞತಾಂ ಪ್ರಾಪ್ಯ, ಯಾವನು ಸ್ವತಃ ಸರ್ವಜ್ಞನಾಗಿಬಿಟ್ಟಿದ್ದಾನೆ ಅಂದರೆ ಜ್ಞಾನದಲ್ಲಿ ಪರಿಪೂರ್ಣತೆ ಇದೆ. ಪರಿಪೂರ್ಣ ಜ್ಞಾನದ ಅರಿವು ಯಾರಿಗೆ ಸ್ಪಷ್ಟವಾಗಿದೆಯೋ, ಪರಿಪೂರ್ಣವಾದ ಜ್ಞಾನದ ಅರಿವು ಯಾರಿಗೆ ಸ್ಪಷ್ಟವಾಗಿದೆಯೋ, ಯಾರ ಅನುಭವಕ್ಕೆ ಬಂದಿದೆಯೋ ಅಲ್ಲ, ಸ್ಪಷ್ಟವಾಗಿದೆ. ಏನು ಸ್ಪಷ್ಟ ಆಗಿದೆ? ಆ ಪರಿಪೂರ್ಣವಾದ ಜ್ಞಾನ ಸ್ವರೂಪನೇ ನಾನು, ಸರ್ವಜ್ಞನೇ ನಾನು. ಅಲ್ಲಿ ಆಪನ್ನ ಇಲ್ಲ, ಪಡ್ಕೊಂಡು ಸೇರಿಸೋದು ಏನೂ ಇಲ್ಲ, ಮಧ್ಯ ಇಲ್ಲ, ಅಂತ ಇಲ್ಲ, ಎಲ್ಲೆಲ್ಲಿಯೂ ಕೂಡ ತಾನೇ ಇದೆ. ಅದ್ವಯ ಅದ್ವಯಂ ಪದಂ ಬ್ರಾಹ್ಮಣ್ಯಂ ಅದ್ವಯಂ ಪದಂ ಕಿಮತಃ ಪರಮೀಹತೆ. ಅವನು ಇನ್ನೇನು ತಾನೇ ಮಾಡಲಿಕ್ಕೆ ಸಾಧ್ಯ? ಅವನು ಇನ್ನೇನು, ಅವನು ಇನ್ನು ಯಾವ ಪ್ರಯತ್ನ ಮಾಡಬೇಕಾಗಿದೆ? ಅದಕ್ಕೆ ಉಪನಿಷತ್ತು ಭಗವದ್ಗೀತಾ 3ನೇ ಅಧ್ಯಾಯ 18ನೇ ಶ್ಲೋಕ ಹೇಳುತ್ತದೆ, ನೈವ ತಸ್ಯ ಕೃತೇನ ಅರ್ಥ, ಕೃತೇನ ಅರ್ಥ ನೈವ, ಅವನಲ್ಲಿ ಮಾಡುವಿಕೆಯಲ್ಲಿ ಯಾವ ಅರ್ಥವೂ ಇಲ್ಲ. ತಾನು ಅಕರ್ತ ಅಭೋಕ್ತನು ಅಂತ ಸ್ಪಷ್ಟವಾದ ನಂತರ ಏನದ? ಏನೂ ಇಲ್ಲ, ಪಡ್ಕೊಂಬೋದು ಇಲ್ಲ, ಕಳ್ಕೊಂಬೋದು ಇಲ್ಲ. ಆದರೂ ಬೋರ್ ಅಲ್ವಾ ಸ್ವಾಮೀಜಿ? ಒಂದೇ ಥರ ಇದ್ದರೆ, ಒಂದೇ ಥರ ಇದ್ದರೆ ಯಾರಿಗೆ ಬೋರ್ ಆಗ್ತದೆ? ನೋಡೋಣಲ್ಲ, ಈಗ ಒಂದೇ ಥರ ಇದ್ದರೆ ಯಾರಿಗೆ ಬೋರ್ ಆಗ್ತದೆ? ಸೊ ಇಂಥವ್ರಿಗೆ ಯಾರಿಗೂ ಬೋರ್ ಆಗ್ತದೆ ಅಂತ ಜೋಡ. ಹಾಗಾದ್ರೆ ಅವರು ಇವನು ಹೊರತುಪಡಿಸಿ ಬೇರೆ ಇದ್ದಾರೆ ಅಂತ ಆಗ್ತದೆ. ಇದ್ದಾರೆ ಅಂತಂದ್ರೆ ಒಂದೇ ಇದ್ದಂಗೆ ಆಯ್ತಾ? ಹಾಂ, ಮತ್ತೆ ದೊಂದು ಇದ್ದಾಗನೇ ಬೇಜಾರಾಗ್ಬೋದು. ಒಬ್ಬರೇ ಇದ್ದಾಗ ಹೆಂಗೆ ಬೇಜಾರಾಗ್ತದೆ ಅದು? ನೋಡ್ರಿ, ಬೆಳಗಿನಿಂದ ಒಂದೊಂದು ಅವ ನೋಡ್ರಿ, ಒಂದೊಂದು ಅವ. ಹೆಬ್ಬರಳಿಗೆ ಪ್ರಶ್ನೆ ಮಾಡೋಣಂತೆ, ನೀವು ಒಬ್ಬನೇ ಇದ್ದೀಯಾ, ಬೇಜಾರಾಗೋದಿಲ್ವಾ ನಿಮಗೆ? ಏನಾಗ್ತದೆ ಬೇಜಾರಾಗಿತ್ತಂದ್ರೆ ನಿಮ್ಮ ಮುಂದೆ ಯಾರು ಉಪಯೋಗನೇ ಮಾಡ್ತಿದ್ದಿಲ್ಲ. ಒಂದಿಷ್ಟ ಇದ್ದಷ್ಟಕ್ಕೆ ಯಾರಿಗೂ ಬೇಜಾರಾಗೋದಿಲ್ಲ. ಇನ್ಫ್ಯಾಕ್ಟ್ ಬೇಜಾರು ಯಾವಾಗತ್ತೆ ಅಂದರೆ ಒಂದಕ್ಕಿಂತ ಹೆಚ್ಚಿಗಿದ್ದಾಗ ಬೇಜಾರಾಗ್ತದೆ. ಇವ ಬ್ರಹ್ಮ ಯಾರಿವ? ಒಬ್ಬನ. ಹಾಂ, ಏಕಂ ಅದ್ವಿತೀಯಂ ಕಿಮರ್ಥ ಕೃತೇನ, ಮಾಡೋದ್ರಿಂದ ಏನಾಗಬೇಕಾಗಿದೆ ಅವನಿಗೆ? ಮಾಡದೆ ಇರೋದ್ರಿಂದ ಏನಾಗಬೇಕಾಗಿದೆ? ಓಯ್ಯೋ, ಅವನೇನು ಮಾಡೋದಿಲ್ವಾ? ಎಲ್ಲನೂ ಮಾಡ್ತಾನೆ. ಓ, ಹಾಗಾದ್ರೆ ಎಲ್ಲವನ್ನೂ ಮಾಡ್ತಾನ? ಏನು ಮಾಡೋದಿಲ್ಲ. ಕಿಂ ಕರ್ತವ್ಯಂ ಕಿಮ ಕರ್ತವ್ಯಂ ಕಿಂ ಭೋಕ್ತವ್ಯಂ ಕಿಮ ಭೋಕ್ತವ್ಯಂ ಸರ್ವಂ ಬ್ರಹ್ಮಮಯ. ಅದ್ವಿತೀಯ ಬ್ರಹ್ಮನೇ ತಾನು ಅನ್ನೋದನ್ನು ಯಾವಾಗ ಸ್ಪಷ್ಟ ಮಾಡ್ಕೊಂಬಿಟ್ನು, ಕಿಂ ಕರ್ತವ್ಯಂ ಮಾಡಲಿಕ್ಕೇನು ಕರ್ತವ್ಯ ಬಾಕಿ ಇದೆ? ಓ, ಏನೂ ಇಲ್ವಾ? ಹಾಗಾದ್ರೆ ಅವನಿಗೆ ಕರ್ತವ್ಯಗಳು ಯಾವೂ ಇಲ್ಲ. ಕಿಮ್ ಅಕರ್ತವ್ಯಂ? ಇಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ, ಕರ್ತವ್ಯ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಕರ್ತ ಅಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ, ಇವನು ಕರ್ತೃ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಏ, ಯಾಕಂದ್ರೆ ಒಂದೇ ಮಾತಲ್ಲಿ ತಸ್ಯ ಕೃತೇನ ಅರ್ಥ ನ, ಅವನಿಗೆ ಮಾಡುವಿಕೆ ಮತ್ತು ಮಾಡದೇ ಇರುವಿಕೆಯಿಂದ ಏನೂ ಆಗಬೇಕಾದ್ದು ಇಲ್ಲ. ಇನ್ನು ಸಿಂಪಲ್ಲು, ಯಾವಾಗ ತುಂಬಿದ ಕೊಡವನ್ನು ನಾವು ಇಟ್ಕೊಳ್ತೀವಿ, ಆ ತುಂಬಿದ ಕೊಡೋದ್ರಲ್ಲಿ, ತುಂಬಿದ ಕೊಡ ಯಾಕೆ? ನಿಮಗೆ ನ್ಯಾಚುರಲ್ ಉದಾಹರಣೆ ಕೊಡಬೇಕು ಅಂದರೆ ಸಮುದ್ರ ಅಂತ ಇಟ್ಕೊಳ್ರಿ. ಸಮುದ್ರದಲ್ಲಿ ಎಷ್ಟು ಎಷ್ಟು ನದಿಗಳು ಬತ್ತಿ ಹೋದರೆ ಸಮುದ್ರ ಸೊರಗ್ತದೆ? ನದಿಗಳು ಎಷ್ಟು ನದಿಗಳು ಬತ್ತಿ ಹೋದರೆ ಸಮುದ್ರ ಸೊರಗುತ್ತದೆ? ಕಡಿಮೆ ಕಡಿಮೆ ಸ್ವಾಮೀಜಿ ಒಂದು 100 ನದಿಗಳಾದರೂ ಸೊರಗಬೇಕು, ಬತ್ತಬೇಕು. 100 ಅಲ್ಲ, ಇನ್ನು 1000 ನದಿಗಳು ಒಣಗಿ ಹೋದರೂ, ಬತ್ತಿ ಹೋದರೂ, ಬರಬಿದ್ದು ಹೋದರೂ ಕೂಡ ಸಮುದ್ರ ಮಾತ್ರ ಅದು ಎಂದು ಸೊರಗೋದಿಲ್ಲ. ಅದರಲ್ಲಿ ರೌಂಡ್ ಇನ್ನೊಂದು ಪ್ರಶ್ನೆ, ಎಷ್ಟು ನದಿಗಳು, ಹೊಸ ನದಿಗಳು ಹುಟ್ಟಿಕೊಂಡರೆ ಸಮುದ್ರ ತುಂಬಿ ಹರಿಲಿಕ್ಕೆ ಸಾಧ್ಯ? ಕೂಡುವಿಕೆ ಅಂದರೂ ಆಗಬೇಕಾದೇನಿಲ್ಲ, ಕಳೆಯುವಿಕೆ ಅಂದರೂ ಆಗಬೇಕಾದಿಲ್ಲ. ಸೇಮ್ ಸರ್ವಜ್ಞ ಅಂದ್ರೆ ಹಾಗಿರ್ತಾನೆ. ಜ್ಞಾನಿ ಅಂದರೆ ಹಾಗಿರ್ತಾನೆ. ಜ್ಞಾನಿಯ ವ್ಯಾವಹಾರಿಕ ವಾಸ್ತವಿಕತೆ ಹೇಗೆ ಅಂತಂದರೆ ಪೂರ್ಣನಿರ್ತಾನೆ. ವಿಪ್ರಾಣ ವಿನಯೋ ಯೇಷಃ ಶಮ ಪ್ರಾಕೃತ ಉಚ್ಯತೆ. ನಾನು ಜಂಪ್ ಆಗಿಲ್ಲ, ಅದು ಮುಗಿಸಿದೆ ನಾನು. 343 ಭಾಷೆ ಮುಗಿದಿದೆ, ಹೌದಲ್ಲ? ಮತ್ತೆ ಹಂಗ್ಯಾಕೆ ನೋಡ್ತೀರಿ? ವಿಪ್ರಾಣ ವಿನಯೋ ಯೇಷಃ ಶಮ ಪ್ರಾಕೃತ ಉಚ್ಯತೆ ತಮ ಪ್ರಕೃತಿ ದಾಂತತ್ವಾತ್ ಏವಂ ವಿದ್ವಾನ್ ಶಮಂ ರಜೇತ. ವಿಪ್ರಾಣ ವಿನಯೋ ಯೇಷಃ ಶಮ ಪ್ರಾಕೃತ ಉಚ್ಯತೆ ದಮ ಪ್ರಕೃತಿ ದಾಂತತ್ವಾತ್ ಏವಂ ವಿದ್ವಾನ್ ಶಮಂ ವ್ರಜೇತ್. ಬ್ರಹ್ಮನನ್ನು ತಿಳಿದವನು ಬ್ರಾಹ್ಮಣ. ಒಂದ್ಸಲ ಆಕಳು ಹೋದ್ರೆ ಮತ್ತೆ ಬರೆದ್ರು ಅಂತ ಅನ್ಕೋತೀವಿ. ಈ ಎಲ್ಲ ಅವ್ರದ್ದು ಬಂದು ಬರುವುದೇನದು ಹೋಗುವುದೇನದು ಎಲ್ಲವೂ ಸರ್ವಜ್ಞವೇ ಆಗಿರುವಾಗ ಬರುವುದೇನದು ಹೋಗುವುದೇನದು ಎಲ್ಲವೂ ಬ್ರಹ್ಮವೇ ಆಗಿರುವಾಗ ಕೂಡುವುದೇನದು ಕಳೆಯುವುದೇನದು. ವಿಪ್ರಾಣ ವಿನಯ ಬ್ರಹ್ಮನನ್ನು ತಿಳಿದಂತಹ ಬ್ರಾಹ್ಮಣರಿಗೆ ವಿಪ್ರ ಅಂದರೆ ಬ್ರಾಹ್ಮಣ. ಸೊ ವಿಪ್ರಾಣ ಬ್ರಾಹ್ಮಣರಿಗೆ. ಬ್ರಾಹ್ಮಣರು ಅಂದ್ರೆ ಯಾರು? ಅದೇ ಬ್ರಾಹ್ಮಣ ಜಾತಿ ಮನೆಯಲ್ಲಿ ಹುಟ್ಟಿದವರಲ್ಲ. ಹಾಂ ಅಲ್ಲ, ಯಾರು ಬ್ರಾಹ್ಮಣರು ಅಂದರೆ? ಹಾಂ, ವಿವೇಕಿಗಳು, ಬ್ರಹ್ಮನನ್ನು ತಿಳಿದವರು, ಯಾರು ಶಾಸ್ತ್ರಜ್ಞಾನವನ್ನು ಹೊಂದಿದ್ದಾರೆ, ಆಚಾರ್ಯರಿಂದ ಸರಿಯಾದ ಮಾರ್ಗದರ್ಶನದಲ್ಲಿ ಮೆಥಡಾಲಜಿಯಲ್ಲಿ ಕ್ರಮದಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠರಿಂದ ಈ ಜ್ಞಾನವನ್ನು ಪಡೆದಿದ್ದಾರೆ. ಅವರಿಗೆ ಏನು ಅತಿ ಶ್ರೇಷ್ಠ ಅಂತಂದರೆ ವಿನಯ. ಅವನು ಸಂಸ್ಕಾರವಂತ ಬ್ರಾಹ್ಮಣನಾಗಿದ್ದರೆ, ಜ್ಞಾನವಂತ ಬ್ರಾಹ್ಮಣನಾಗಿದ್ದರೆ ಅವನ ಪ್ರಥಮವಾದ ಲಕ್ಷಣ ವಿನಯ. ವಿನಯ ಅಂದರೆ ಏನು? ವಿನೀತನಾಗಿರಬೇಕು. ಹಾಂ, ವಿನಯ, ವಿಧೇಯತೆ, ವಿಧೇಯತೆ ತುಂಬಿ ತುಳುಕ್ತಿರಬೇಕು. ಜಸ್ಟ್ ಲೈಕ್ ಪೆಟ್ ಡಾಗ್, ಸಾಕಿದ ನಾಯಿ ಯಾರಿಗೆ ವಿಧೇಯವಾಗಿರ್ತದೋ ಯಜಮಾನನಿಗೆ ವಿಧೇಯವಾಗಿರ್ತದೆ. ಹಾಂ, ಅದಕ್ಕೆ ಸಿಂಡಿಕೇಟ್ ಬ್ಯಾಂಕ್, ನಾಯಿ ಕೂತಿರ್ತದೆ, ಹಲ್ಸಿನ ನಾಯಿ, ವಿಧೇಯತೆ. ಆ ವಿಧೇಯತೆಯಲ್ಲಿ ಸೇವಾಭಾವ, ವಿನಯತೆ, ಗೌರವ ಎಲ್ಲವೂ ತುಂಬಿಕೊಂಡಿರ್ತವೆ. ಈಶಃ ವಿನಯಃ. ಆ ಜ್ಞಾನವನ್ನು ಯಾವನು ಹೊಂದಿರ್ತಾನೋ ಆ ಜ್ಞಾನವೇ ಅವನಿಗೆ ವಿನಯವಾಗಿರ್ತದೆ. ಶಮಃ ಈಶಃ ಶಮಃ, ಅಂತರೇಂದ್ರಿಯ ನಿಗ್ರಹ. ಹೊಸದಾಗೇನು ಮಾಡಬೇಕಾಗಿಲ್ಲ, ಅವನು ಸ್ವಾಭಾವಿಕವಾಗಿ ಅವನಲ್ಲಿ ಅದು ಇರ್ತದೆ. ಆಮೇಲೆ ದಮಃ, ಅದು ಕೂಡ ಅಷ್ಟೇ ಸ್ವಾಭಾವಿಕವಾಗಿರ್ತದೆ. ಪ್ರಕೃತಿ ದಾಂತತ್ವಾತ್ ಸಹಜ, ಸಹಜತೆಯಿಂದ ಅವನಲ್ಲಿ ಇರ್ತದೆ, ಸಹಜವಾಗಿಯೇ ಇರ್ತದೆ ಅವನಲ್ಲಿ. ಪ್ರಕೃತಿ ಅಂದರೆ ಇಲ್ಲ ಸಹಜ ಅಂತ ಅರ್ಥ. ಪ್ರಕೃತಿ ದಾಂತತ್ವಾತ್ ಈ ಪ್ರಕಾರ ವಿದ್ವಾನ್ ಶಮಂ ವ್ರಜೇತ್, ಇವನು ಜ್ಞಾನಿಯಾದವನು ಶಮವಂತನಾಗಿರುತ್ತಾನೆ ಅಂದರೆ ಸತತ ಶಾಂತವಾಗಿರ್ತಾನೆ. ಮಾನಸಿಕ ಏರುಪೇರು ಚಂಚಲತೆ ಇವುಗಳಿಂದ ತನ್ನನ್ನು ತಾನು ಮುಕ್ತಗೊಳಿಸಿಕೊಂಡು ಶಾಂತನಾಗಿರ್ತಾನೆ, ಸಹಜವಾಗಿರ್ತಾನೆ. ಅವನಿಗೆ ಶಾಂತಿ ಶಾಂತಿ ಅಂತ ಹೇಳಬೇಕಾಗಿಲ್ಲ. ಅವನು ಬೇಕಾದ್ರೆ ಹೇಳ್ಬೋದು, ಶಬ್ದ ಶಬ್ದ ಊಟಕ್ಕೆ ಕೂತ್ಕೊಂಡವರು ನನಗೇ ಶಬ್ದ ಶಬ್ದ ಅಂತ ಹೇಳುವಂಥ ಪ್ರಸಂಗ ಬಂತು ಅಂತಂದರೆ ಎಷ್ಟು ವಿಪರ್ಯಾಸ. ಸಹಜವಾಗಿ ಶಾಂತನಾಗಿರ್ತಾನೆ, ಸಹಜವಾಗಿ ಸೆಲ್ಫ್ ಕಂಪೋಸ್ಡ್ ಅಂತಾರೆ ಇಂಗ್ಲೀಷ್ನೊಳಗೆ, ಸುಂದರವಾದ ಶಬ್ದ ಸೆಲ್ಫ್ ಕಂಪೋಸ್ಡ್. ಅವನು ತನ್ನಲ್ಲಿ ತಾನು ಅಬ್ಸಾರ್ಬ್ ಆಗಿಬಿಟ್ಟಿರ್ತಾನೆ, ತನ್ನಲ್ಲಿ ತಾನು ಮುಳುಗಿಬಿಟ್ಟಿರ್ತಾನೆ. ಆ ಅಬ್ಸಾರ್ಬ್ಷನ್ ಏನದಲ್ಲ ಅದು ಜ್ಞಾನದ ಪರಿಪಕ್ವತೆಯಲ್ಲಿ ಸಾಧ್ಯ. ಅವನ ಪ್ರಬುದ್ಧತೆ, ಅವನ ಪರಿಪಕ್ವತೆ ಯಾವುದ್ರ ಬಗ್ಗೆ, ಆತ್ಮಜ್ಞಾನದ ಬಗ್ಗೆ ಎಷ್ಟು ಪ್ರಬುದ್ಧನಾಗಿರ್ತಾನೆ ಅಂತಂದರೆ ಸಹಜವಾಗಿಯೇ ಅವನು ಎಲ್ಲವನ್ನೂ ಸಹಕರಿಸ್ಕೊಂಡು ಹೋಗ್ತಾನೆ. ಶಮ ದಮ ತಿತಿಕ್ಷ ಎಲ್ಲವನ್ನೂ ಸಹಕರಿಸ್ಕೊಂಡು ಹೋಗ್ತಾನೆ. ಶಮವನ್ನು ಹೊಂದುತ್ತಾನೆ. ವಿಪ್ರಾಣಾಂ ಬ್ರಾಹ್ಮಣಾನಾಂ ವಿನಯಃ ವಿನೀತತ್ವಂ ಸ್ವಾಭಾವಿಕಂ ಯದೇತತ್ ಆತ್ಮಸ್ವರೂಪೇಣ ಅವಸ್ಥಾನಂ ಈಶಃ ವಿನಯಃ. ವಿನಯ ಅಂದರೆ ಏನು? ಆತ್ಮಸ್ವರೂಪೇಣ ಅವಸ್ಥಾನಂ, ಆತ್ಮಸ್ವರೂಪದಲ್ಲಿಯೇ ಯಾವನು ಸ್ಥಿತವಾಗಿ ನಿಂತಿರುತ್ತಾನೋ, ಸ್ಥಿರವಾಗಿ ನಿಂತಿರುತ್ತಾನೋ, ತನ್ನ ಸಹಜತೆಯಲ್ಲಿ ತಾನು ಮಾತ್ರವಾಗಿ ಅವನಿರ್ತಾನೋ, ತನ್ನ ಮಸ್ತಿಯಲ್ಲಿ ತಾನು ಮಾತ್ರವಾಗಿ ಅವನಿರ್ತಾನೋ, ತನ್ನ ಮಸ್ತಿಯ ಯಾವುದು ಆಚೆಗೀಚೆ ಡಜನ್ ಗಿವ್ ಎನಿ ಅಟೆನ್ಷನ್. ಅವ್ರು ಹೊಗಳಬೇಕು, ಇವ್ರು ಗುರುತಿಸ್ಬೇಕು, ಇವ್ರು ರೆಕಗ್ನೈಸ್ ಮಾಡಬೇಕು, ಇವ್ರು ಪದ್ಮಭೂಷಣ ಕೊಡಬೇಕು, ಪದ್ಮ ಪ್ರಶಸ್ತಿ ಕೊಡಬೇಕು, ನಾ ಆ ಪ್ರಶಸ್ತಿಗೆ ಅರ್ಹತೆಯನ್ನು ಹೊಂದಿದ್ದೇನೆ, ಈ ಪ್ರಶಸ್ತಿಗೆ ಅರ್ಹತೆ ಹೊಂದಿದ್ದೇನೆ, ಇವು ಯಾವುವು ಅಂತಲ್ಲಿ ಇರೋದಿಲ್ಲ, ತಿಳ್ಕೊಂಬಿಡಿ. ಜ್ಞಾನಿಯ ಜ್ಞಾನಕ್ಕೆ ಯಾರಾದರೂ ಪ್ರಶಸ್ತಿ ಕೊಡಲಿಕ್ಕೆ ಸಾಧ್ಯವೇ? ನಾವು ಸಲ್ಲಿಸುವ ಸನ್ಮಾನ ಅಲ್ಲಿ ಕೂಡ ಮಾನ ಸನ್ಮಾನ ನಿಮಗಿರ್ತದೆ ಸಲ್ಲಿಸಿದವರಿಗೆ, ಅವರಿಗೇನಿರೋದಿಲ್ಲ. ಏಕೆಂದರೆ ಹೇಳ್ತಾರೆ ಬಾಯ್ಬಿಟ್ಟು, ಈಗ ಸನ್ಮಾನಿಸ್ಕೊಂಡೆಲ್ಲ ಸ್ವಾಮೀಜಿ ಮಾತಾಡಬೇಡ್ರಿ ಅಲ್ಲಿ ಕ್ಯಾಮ್ರಾ ಅಲ್ಲಿ ನೋಡ್ರಿ ಅಂತ ಹೇಳ್ತಾರೆ. ಹಿಂಗೆ ಸ್ಪಷ್ಟವಾಗಿ ಹೇಳ್ತಾರೆ, ಹ್ಞೂ ಆತ್ಪ ಹಾರ ಹಾಕಿರ್ತೇವಲ್ಲ ತೆಗೆದುಕೊಡ್ತಾರೆ, ಇನ್ನೊಂದು ಸಲ ಹಾಕ್ರಿ ಅಂತಾರೆ. ಹಾಕಿದ್ನೆಲ್ಲಪ್ಪ ಅದು ಕ್ಯಾಮ್ರಾ ಸ್ವಾಮಿ. ಈಗ ಸನ್ಮಾನ ಸನ್ಮಾನಿಸಿಕೊಂಡವ್ರದ್ದು ಏನು, ಸನ್ಮಾನ ಮಾಡಿದವ್ರದ್ದು ಮಾಡಿದವ್ರು ಸನ್ಮಾನ ಮಾಡಿದವ್ರು ಸನ್ಮಾನ ಅಂತಂದರೆ ತಮ್ಮ ಸನ್ಮಾನಕ್ಕೆ ತಾವು ನೆಪ ಮಾಡಿಕೊಂಡವ್ರು. ಏನು ದಾಳ ಹಾಕ್ತೀರಿ ನೀವು? ಈ ಎಷ್ಟು ಚಂದ ಬರೀತಾರೆ ನೋಡ್ರಿ ಅವರು, ವಿನೀತತ್ವ ಸ್ವಾಭಾವಿಕ ಆತ್ಮಸ್ವರೂಪೇಣ ಅವಸ್ಥಾನ. ಅದು ಇಲ್ಲಿ ತುಂಬ ವಿಧೇಯವಾಗಿ ಕೂತಿರ್ತದೆ, ರಾಮು ಸೋಮು ಹಿಂಗೆ ನುಡ್ಕೋತ ಕೂತಿರ್ತವೆ. ಅವಕ್ಕೆ ಏನು ತಿಳಿಯೋಂಗಿಲ್ಲ ಬಿಡೋಂಗಿಲ್ಲ. ನಾವು ಬ್ರಹ್ಮವಿದ್ಯಾ ಮಾತಾಡ್ತಿರ್ತೀವಿ, ಮಹಾವಾಕ್ಯ ಮಾತಾಡ್ತಿರ್ತೀವಿ. ಈ ಮಧ್ಯದಲ್ಲಿ ಸವಿತಾ ಭಗಿನಿಯವರು ಅದಕ್ಕೊಂದು ಎರಡು ಬೈತಿರ್ತಾರೆ, ಬಂದೇನೇ ಇಲ್ಲ ಎದ್ದೋಗ ಅದು ಅದು ಎದ್ದೋಗೂ ತಿಳಿಯೋಂಗಿಲ್ಲ, ಬ್ರಹ್ಮವಿದ್ಯಾನೂ ತಿಳಿಯೋಂಗಿಲ್ಲ, ಒಳಗೆ ಒಂದು ಹೋಗಂಗಿಲ್ಲ. ಆದರೂ ಕೂಡ ವಿನಯವಾಗಿ ವಿಧೇಯವಾಗಿ ಇರ್ತದೋ ಇಲ್ಲೋ ಜ್ಞಾನಿ ಹೆಂಗಿರ್ತಾನೆ, ವಿಧೇಯವಾಗಿರ್ತಾನೆ, ಏನೂ ತಗೊಳ್ಳೋದಿಲ್ಲ, ಯಾವುದನ್ನು ಹಿಡ್ಕೊಳ್ಳೋದಿಲ್ಲ, ಎಲ್ಲವನ್ನೂ ಅಬ್ಸಾರ್ಬ್ ಮಾಡಿ ಅರಗಿಸ್ಕೊಂಡ್ಬಿಡ್ತಾನೆ. ಪೂಜ್ಯ ಸ್ವಾಮೀಜಿ ಉದಾಹರಣೆ, ವ್ಯಾವಹಾರಿಕವಾಗಿ ವಿಷವನ್ನೇ ಅರಗಿಸ್ಕೊಂಡವರು ಪೂಜ್ಯ ಸ್ವಾಮೀಜಿ. ವ್ಯಾವಹಾರಿಕ ಶಬ್ದಗಳಲ್ಲಿ ಹೇಳಬೇಕು ಅಂತಂದರೆ, ವ್ಯಾವಹಾರಿಕ ವಿಷ ಅಂದರೆ ಯಾವ್ದು ಗೊತ್ತಾಯ್ತಲ್ಲ, ವ್ಯಾವಹಾರಿಕ ವಿಷ ಅಂದರೆ ಮನುಷ್ಯನ ಜೀವನದಲ್ಲಿ ಕೆಲವೊಂದು ಇಂತಹ ದುರ್ಧರ ಘಟನೆಗಳು ಜರುಗುತ್ತವೆ ಅಂತಂದರೆ ಅದು ವಿಷಕ್ಕೆ ಸಮಾನವಾಗಿರ್ತದೆ. ಅದನ್ನು ಕೂಡ ಅಬ್ಸಾರ್ಬ್ ಮಾಡಿಕೊಂಡು ಅರಗಿಸಿಕೊಂಡವರು ಅಪ್ರತೀಕಾರ ಪೂರ್ವಕ, ಯಾರಲ್ಲಿಯೂ ಪ್ರತೀಕಾರ ಇಲ್ಲ. ಪ್ರತೀಕಾರ ಮಾಡಿದ್ದಾದರೆ ಅದು ಹಿಂಸ, ಇದು ಅಹಿಂಸ. ಸೊ ಹೀಗಾಗಿ ಅವನು ಎಷ್ಟು ವಿನಯಶೀಲನಿರ್ತಾನೆ ಅಂತಂದರೆ ಸಹಜವಾಗಿ ತುಂಬಿ ತುಳುಕ್ತಾ ಇರ್ತವೆ. ಸ್ವಾಭಾವಿಕ ಮೇದೇತ ಆತ್ಮಸ್ವರೂಪೇಣ ಅವಸ್ಥಾನಂ ಏಷಃ ವಿನಯ, ಇದಕ್ಕೆ ವಿನಯ ಅಂತ ಕರೀತಾರೆ. ಯಾವುದು ಆತ್ಮಸ್ವರೂಪ ಆತ್ಮಸ್ಥಿತಿಯಲ್ಲೇ ಇದೆಯೋ, ಆತ್ಮಜ್ಞಾನದಿಂದ ವಿನಯವನ್ನು ತಂದ್ಕೋಬೇಕಾಗಿಲ್ಲ, ವಿನಯತೆಯಿಂದ ಆತ್ಮಜ್ಞಾನ ಆಗಬೇಕಾಗಿಲ್ಲ, ಆತ್ಮಜ್ಞಾನವೇ ವಿನಯ. ಕನ್ನಡದಲ್ಲಿ ಆತ್ಮಜ್ಞಾನವೇ ವಿನಯ. ಶಮಃ ಅಪಿ ಏಷೈವ ಪ್ರಾಕೃತಃ ಸ್ವಾಭಾವಿಕಃ ಅಕೃತಕಃ ಉಚ್ಯತೆ. ಶಮಃ ಅಪಿ, ಶಮ ಅಂದರೆ ಏನಂತ ಕೇಳಿದ್ದಾದ್ರೆ ಇಷ್ಟ ನೋಡಪ್ಪ, ಏಷಃ ಇವ ಪ್ರಾಕೃತಃ ಸ್ವಾಭಾವಿಕಃ, ಸಹಜವಾಗಿರ್ತದೆ ಜ್ಞಾನಿಗೆ. ಅಕೃತಕ, ಅಲ್ಲಿ ಯಾವುದೇ ಆರ್ಟಿಫಿಷಿಯಾಲಿಟಿ ಇರುವುದಿಲ್ಲ. ಅಕೃತಕ, ಕೃತ್ರಿಮತೆ ಇಲ್ಲ. ಕನ್ನಡ ಶಬ್ದ ಕೃತ್ರಿಮತೆ, ಅವನಲ್ಲಿ ಯಾವ ಕೃತ್ರಿಮತೆ ಇಲ್ಲ ಅಂದರೆ ಆರ್ಟಿಫಿಷಿಯಾಲಿಟಿ ಇಲ್ಲ, ಆಡಂಬರ ಇಲ್ಲ. ಇದೇವಿ ಇದೇವಿ ನಡುಕ ಕ್ಲಾಸ್ ನಡೆದು ನಡೀತದೆ ಅಷ್ಟೇ. ಸಾಧಕರು ತಾವು ಸಾಧಕರು ಅಂತ ತೋರಿಸ್ಕೋತಾರಷ್ಟೇ, ಎಲ್ಲ ಕಹಿ. ನುಂಗೋದು ಭಾರಿ ಕಷ್ಟ, ಆದರೂ ಕೂಡ ಇವರು ನಾನು ಸಾಧಕನು ಅಂಥೇಳಿ ತೋರಿಸ್ತಾರಲ್ಲ, ಅವರು ಹಾರ ಹಾಕ್ಲಿಕ್ಕೆ ಬಂದಾಗ ನಾನು ತೊಗೊಂಡ್ಬಿಡ್ತೇನೆ ಹಾರ ಹಾಕಿ. ನಾನು ನನಗೆ ಹಾಕ್ಕೊಂಡಾಗ ಏನು ನ್ಯಾಚುರಾಲಿಟಿ ಇರ್ತದೆ, ಆ ನ್ಯಾಚುರಾಲಿಟಿ ನೀವು ತಂದು ಹಾಕಿದಾಗ ಇರುವುದಿಲ್ಲ. ಯಾಕಂದರೆ ನೀವು ಎಲ್ಲರಿಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಹಿಂಗೆ ತೋರಿಸ್ತಾರೆ ಎಲ್ಲರಿಗೆ. ಡು ಯು ನೀಡ್ ದಟ್? ಅವ ಅಷ್ಟು ಮಾಡೋದ್ರೊಳಗೆ ತೊಗೊಂಡು ಹಾಕೊಂಡ್ಬಿಡಿದೆ. ಅವನಿಗೆ ಎತ್ತರ ಪತ್ರ ಏನಾಗ್ತದೆ? ವಿ ಡೋಂಟ್ ನೀಡ್ ಆಲ್ ದಟ್, ಜಸ್ಟ್ ಬಿ ಸಿಂಪಲ್ ಅಷ್ಟೇ. ನಾಲ್ಕು ಮಂದಿಗೆ ತಿಳಿಪಡಿಸೋ ಹಾಗೆ, ನಾಲ್ಕು ಮಂದಿಗೆ ತೋರಿಸೋ ಹಾಗೆ, ನಾಲ್ಕು ಮಂದಿ ತೋರಿಕೆ ಹಾಗೆ ನೀನು ಹಾಕೋ ಅವಶ್ಯಕತೆ ಏನಿದೆ? ಇದೊಂದು ಉದಾಹರಣೆ ಅಷ್ಟೇ, ಇಂಥವು ಎಲ್ಲನೂ ಇಂಥವೆ. ಒಬ್ರು ಅರ್ಸಿಕ್ಕಿರಿ ಅವ್ರು ಯಾರಿದ್ದಾರೆ ಇಲ್ಲಿ? ಹಾಂ ಇದಾರಲ್ವ, ಅವ್ರ ಹೆಸರೇನ್ಮ? ಡಾಕ್ಟರ್ ಹಾಸ್ಪಿಟ್ಲ್ ಅದಲ್ಲ ಇಲ್ಲಿ ಪೇಟೆಗೆ ಹೋಗುವ, ಹಾಂ ಚಂದ್ರಶೇಖರ್ ಡಾಕ್ಟರ್, ಡಾಕ್ಟರ್ ಚಂದ್ರಶೇಖರ್ ಅಂತಿದ್ದಾರೆ. ಅವರ ಮಾವ ಅಂದರೆ ಅವರ ಮಿಸ್ಸಸ್ ತಂದೆ ರಾಗಿಗುಡ್ದಾಗಿದ್ದರು. ಆಮೇಲೆ ಅವರು ಅವ್ರ ಮನೆಗೆ ಒಂದ್ಸಲ ಭಿಕ್ಷೆ ಕರೆದಿದ್ರು. ಮನೆಗೆ ಹೋಗಿದ್ದೆ, ಇನ್ನೂ ಅರ್ಧ ದೂರ ಬರ್ತಾ ಇದ್ದೆ ಅಂತಂದರೆ ಮನೆ ಮುಂದೆ ಎಲ್ಲರನ್ನೂ ಕರ್ಕೊಂಡು ಬಂದರು ಅವರು. ಒಂದು ಹದಿನೇಳು ಜನ ಎಲ್ಲರೂ ಕರ್ಕೊಂಡು ಬಂದು ಎಲ್ಲರ ಕಡೆಯಿಂದ ದಾರಿಯೊಳಗೆ ನಮಸ್ಕಾರ ಮಾಡಿಸಿದ್ರು. ಮಾಡಿಸಿ ಬಿಡ್ರಿ ಬಿಡ್ರಿ ಇಲ್ಲಿ ಬಿಡ್ರಿ ಬಿಡ್ರಿ ಅಂಥೇಳಿ ಇನ್ನೂ ಅಷ್ಟು ದೂರದ ಗೇಟ್ ನನ್ನ ಪಾದರಕ್ಷೆಯನ್ನು ಬಿಡಿಸ್ಕೊಂಡ್ಬಿಟ್ರು. ಬಿಡಿಸ್ಕೊಂಡು ತಲೆ ಮೇಲೆ ಇಟ್ಕೊಂಡ್ರು, ತಲೆ ಮೇಲೆ ಇಟ್ಕೊಂಡು, ಹಾಂ ಫೋಟೋ ಹೊಡಿಯೋ ಅಂತ ಹೊಡೆದು, ಅವ್ನು ಫೋಟೋ ಹೊಡೆದು ಅದನ್ನು ತಲೆ ಮೇಲೆ ಹೊತ್ಕೊಂಡು ಬಂದ್ರು ನೋಡ್ರಿ ಮನೆ ತನಕ ಕರ್ಕೊಂಡು. ನಾನು ನೋಡ್ಕೋತ ಬಂದೆ, ಆಮೇಲೆ ನಾನು ಮತ್ತೇನಿಲ್ಲ ಅವ್ನು ನೋಡಿಕತ್ತಿದ್ದೆ. ಅದು ಮಣ್ಣು ಗಿಣ್ಣು ಹತ್ತಿರ್ತದೆ, ಅವ್ರ ಮುಖದ ಮೇಲೆ ಬೀಳ್ತದೆ. ಐ ವಾಸ್ ಲಿಟ್ಲ್ ವರೀಡ್, ಇದು ಏನಪ್ಪ ಇದು, ಸ್ವಚ್ಛತಾ ಅಲ್ಲ ಇದು, ಇದು ಕ್ರಮ ಅಲ್ಲ, ಮರದ ಪಾದಕ ಇರ್ತಿದ್ದು ಅವನು ತಟ್ಟೊಳಗೆ ಇಟ್ಕೊಂಡು ಹೋಗ್ತಿದ್ರು. ಇಟ್ಸ್ ಆಲ್ ಓಕೆ ಫೈನ್ ನೋ ಪ್ರಾಬ್ಲಮ್, ಬಟ್ ಥರ ಅವನಿಗೆ ಮುಜುಗರ ನನಗೆ ಮುಜುಗರ ಅದು ತೊಗೊಂಡು ಹೋಗಿ ಎಷ್ಟು ಪಾಂಪ್ ಮಾಡಿಬಿಟ್ರು ಅಂದರೆ ಯಾವ ಮಠಾಧಿಪತಿಗೂ ಇಷ್ಟು ಸಿಕ್ಕಿರ್ಲಿಕ್ಕಿಲ್ಲ, ಅಷ್ಟು ಮರ್ಯಾದೆ ಗೌರವ. ಫಿನಿಶ್ಡ್. ಆಮೇಲೆ ಹೋಲ್ ಫ್ಯಾಮಿಲಿ ಮುಖಾನೇ ತೋರಿಸಿದ, ಹೋಲ್ ಫ್ಯಾಮಿಲಿ ಎಲ್ಲಿ ಬಂದಾರು ಹೇಳ, ಒಟ್ಟೆ ಮುಖ ತೋರಿಸಿಲ್ಲ ಅವರು. ಯಾಕೆ ಹಂಗೆ ಮಾಡಿದ್ರು, ಯಾಕೆ ಭಕ್ಷ ಕರೆದ್ರು, ಉತ್ತರಗಳಿಲ್ಲ. ಸ್ಟೂಡೆಂಟು ಅಲ್ಲ ಅವರು, ಅವರ ಮಗಳು ಅಳಿಯ ನನ್ನ ಕ್ಲಾಸಿಗೆ ಆವಾಗ ಇವಾಗ ಬರ್ತಿದ್ರು ಅಷ್ಟು, ಭಾಳ ಕಡಿಮೆ. ಅದು ಕೂಡ ಇವರು ನಿಲ್ಲಿಸ್ಬಿಟ್ರು, ಇವ್ರ ಕಾಂಟ್ಯಾಕ್ಟು ತಪ್ಪಾಗ್ಬಿಡ್ತು. ಅಂದರೆ ನಾನು ಹೇಳೋದಕ್ಕೆ ಇವೆಲ್ಲ ಅವಶ್ಯಕತೆಗಳು ಇರೋದಿಲ್ಲ ಜ್ಞಾನಿಗೆ. ಮಾನ ಅಪಮಾನ ಹೊಗಳಿಕೆ ತೆಗಳಿಕೆ ಇವುಗಳ ಹಾವುಗಳ ಸ್ಪರ್ಶವೂ ಅವರಿಗಿರೋದಿಲ್ಲ. ಪ್ರಾಕೃತ ಸ್ವಾಭಾವಿಕ ಅಕೃತಕ, ಅದು ಆ ಶಬ್ದ ಹಾಂ, ಅಕೃತಕ ಕೃತ್ರಿಮತೆ ಇಲ್ಲ. ಇನ್ನು ದಮಃ, ದಮಃ ಅಪಿ ಏಷಃ ಇವ ಪ್ರಕೃತಿದಾಂತತ್ವಾತ್ ಸ್ವಭಾವತಃ ಇವ ಚ ಉಪಶಾಂತರೂಪತ್ವಾತ್ ಬ್ರಹ್ಮಣಃ. ಬ್ರಹ್ಮಜ್ಞಾನವನ್ನು ಹೊಂದಿದಂತಹ ಇವರ ಸಹಜವಾದ ಸ್ಥಿತಿಯೇ ದಾಂತ, ಪ್ರಕೃತಿ ದಾಂತ. ಪ್ರಾಕೃತಿಕವಾಗಿ ಇವರಿಗೆ ಲಭ್ಯ ಇದ್ದಂತಹ ಒಂದು ಸಹಜ ಸ್ಥಿತಿಯೇ ದಾಂತ. ಬಾಹ್ಯೇಂದ್ರಿಯ ನಿಗ್ರಹ ಅದಲ್ಲ, ಸಹಜವಾದ ಸ್ಥಿತಿಯಲ್ಲಿ ಇವರತ್ರ ಇರ್ತದೆ. ಸ್ವಭಾವತಃ ಇವ ಉಪಶಾಂತ ರೂಪತ್ವ. ಯಾಕೆ ಅಂತಂದರೆ ಇವರು ಯಾವತ್ತಿಗೂ ಶಾಂತ ಸ್ವರೂಪರಾಗಿರ್ತಾರೆ. ಈವಂ ಯಥೋಕ್ತಂ ಸ್ವಭಾವ ಉಪಶಾಂತಂ ಬ್ರಹ್ಮ ವಿದ್ವಾನ್ ಶಮಂ ಉಪಶಾಂತಿಂ ಸ್ವಾಭಾವಿಕಿ ಬ್ರಹ್ಮ ಸ್ವರೂಪಾಂ ವ್ರಜೇತ. ಇವನು ಸಹಜವಾಗಿಯೇ ಸ್ವಾಭಾವಿಕವಾಗಿಯೇ ಬ್ರಹ್ಮಸ್ವರೂಪದ ಸ್ಥಿತಿಯಲ್ಲಿಯೇ ಉಪಶಾಂತನಾಗಿದ್ದರಿಂದ ಯಾವತ್ತಿಗೂ ಬ್ರಹ್ಮಸ್ವರೂಪನಾಗಿಯೇ ನಿಂತಿರುತ್ತಾನೆ. ಸ್ವಭಾವತಃ ಉಪಶಾಂತಂ ಬ್ರಹ್ಮ ವಿದ್ವಾನ್ ಶಮಂ ಉಪಶಾಂತಿಂ ಸ್ವಾಭಾವಿಕಿಂ. ಬ್ರಹ್ಮ ಸಹಜವಾದ ಶಾಂತ ಸ್ಥಿತಿ, ಆ ಬ್ರಹ್ಮನನ್ನು ಇವನು ತಿಳಿದಿದ್ದಾನೆ. ಏನನ್ನು ತಿಳಿದಿದ್ದಾನೆ? ಆ ಬ್ರಹ್ಮನು ನಾನೇ ಎಂದು ಇವನಿಗೆ ಸ್ಪಷ್ಟವಾಗಿದೆ. ಯಾವ ಬ್ರಹ್ಮನು ನಾನೇ ಎಂದು ಇವನಿಗೆ ಸ್ಪಷ್ಟವಾಗಿದೆಯೋ ಇವನು ಕೂಡ ಅಷ್ಟೇ ಸ್ವಾಭಾವಿಕವಾಗಿ ಉಪಶಾಂತಿಯನ್ನು ಹೊಂದಿರುತ್ತಾನೆ. ಬ್ರಹ್ಮನು ಉಪಶಾಂತ, ಆ ಬ್ರಹ್ಮನೇ ನಾನು, ನನ್ನ ಸಹಜತೆಯೇ ಉಪಶಾಂತ. ಇತ್ತೀಚೆಗೆ ನೋಡ್ರಿ ಭಾರಿ ಶಾಂತ ಆಗ್ಲಿಕ್ಕತ್ತಾರ, ಭಾರಿ ಉಗ್ರರಿದ್ದರು ಇತ್ತೀಚೆಗೆ ಏನಾಗ್ಲಿಕ್ಕತ್ತಾರ, ಶಾಂತರಾಗ್ಲಿಕ್ಕತ್ತಾರ. ಜ್ಞಾನಿ ಉಗ್ರನೂ ಇರೋದಿಲ್ಲ, ಶಾಂತನ ಆಗೋ ಅವಶ್ಯಕತೆಯೂ ಇಲ್ಲ, ಅವನು ಯಾವತ್ತಿಗೂ ಸಹಜವಾಗಿಯೇ ಶಾಂತನಾಗಿರ್ತಾನೆ. ಅದನ್ನು ಕೊನೆಯ ಶಬ್ದ ಹೇಳ್ತಾರೆ, ಬ್ರಹ್ಮಸ್ವರೂಪೇಣ ಅವತಿಷ್ಠತೆ ಇತ್ಯರ್ಥ. ಬ್ರಹ್ಮಸ್ವರೂಪದಿಂದ ಅವನು ತನ್ನಲ್ಲಿ ತಾನು ನೆಲೆ ನಿಂತಿರುತ್ತಾನೆ, ತನ್ನಲ್ಲಿ ತಾನು ನೆಲೆ ನಿಂತಿರುತ್ತಾನೆ. ಬ್ರಹ್ಮಸ್ವರೂಪೇಣ ಅವತಿಷ್ಠತೆ, ಅವತಿಷ್ಠತೆ ನೆಲೆ ನಿಲ್ಲುತ್ತಾನೆ. ಯಾವ ರೀತಿಯಲ್ಲಿ? ತನ್ನ ಸ್ವರೂಪದಿಂದಲೇ ನೆಲೆ ನಿಲ್ಲುತ್ತಾನೆ. ಏನವನ ಸ್ವರೂಪ? ಬ್ರಹ್ಮ. ಈ ಸ್ಟೇಟ್ಮೆಂಟ್ಗಳು ಏನು ತೋರಿಸ್ತವೆ? ಜ್ಞಾನದಿಂದ ಮೋಕ್ಷ ಅಲ್ಲ, ಜ್ಞಾನವೇ ಮೋಕ್ಷ. ಎಲ್ಲ ಈ ಸ್ಟೇಟ್ಮೆಂಟ್ಗಳು ತಾತ್ಪರ್ಯ ಜ್ಞಾನದಿಂದ ಮೋಕ್ಷ ಅಂತ ನಾವು ತಿಳ್ಕೊಂಡಿವಿ. ಅದಕ್ಕೆ ನಾವು ಉಪನ್ಯಾಸಕರ ಮೇಲೆ ಏನೋ ಮಾಡಬೇಕು ಅಂತ ಅನಿಸ್ತದೆ ನಮಗೆ. ಅದು ಯಾವ ಫಲ ಅಲ್ಲ, ಯಾವುದ್ರ ಫಲವೂ ಅಲ್ಲ, ಅದು ಯಾವುದ್ರದ್ದು ಫಲ ಅಲ್ಲ ಅದು. ಮತ್ತು ಏನದು? ಅದು ಸಹಜ. ನಾನು ಮುಕ್ತನೇ ಇದ್ದೇನೆ, ಅದು ಸಹಜ. ಇದು ಪರಿಣಾಮಕಾರಿಯಾಗಿ ನಮಗೆ ಸ್ಪಷ್ಟ ಯಾವಾಗಲಾಗ್ತದೆ ಅಂದರೆ ನೀತಿ ಸರಿಯಾಗಬೇಕು, ಕನ್ವಿನ್ಸ್ ಆಗಬೇಕು. ಶರೀರ, ಮನಸ್ಸು, ಬುದ್ಧಿ, ಪ್ರಾಣ, ಇಂದ್ರಿಯಗಳು ಇವೆಲ್ಲ ಏನಿವೆ? ವೃತ್ತಿಗಳು, ವಾಸನೆಗಳು, ಡಿಸೈರ್ಗಳು, ಕಾಮನೆಗಳು, ಅಜ್ಞಾನ, ಸತ್ವ, ರಜಸ್ಸು, ತಮೋ ಗುಣಗಳು, ಇವೆಲ್ಲವೂ ನನ್ನ ಸಹಜತೆ ಅಲ್ಲ. ಇವೆಲ್ಲ ನೀತಿ ಆಗಬೇಕು. ನೀತಿ ಇವೆಲ್ಲ ನೂರಕ್ಕೆ ನೂರು ನೀತಿ ಆಗಬೇಕು. ಅಂದರೆ ಅವುಗಳಲ್ಲಿ ಏನಾದರೂ ಒಂದು ಅರ್ಥ ಇದೆ ಅನ್ನುವಂಥ ಅರ್ಥ ಇಣಿಕ್ ಸಹಿತ ಹಾಕಬಾರ್ದು ನಮಗೆ. ಆವಾಗ ಬ್ರಹ್ಮನು ಸಹಜವಾಗಿ ಇರ್ತಾನೆ. ಯಾವ ಉಪನಿಷತ್ನಲ್ಲಿಯೂ ಕೂಡ ನಿಮಗೆ ಈ ವಾಕ್ಯ ಇಲ್ಲ, ಇದು ಬ್ರಹ್ಮ, ಇದೇ ಬ್ರಹ್ಮ ಅಂತ ಎಲ್ಲೂ ಇಲ್ಲ ನಿಮಗೆ. ನೋಡ್ರಿ, ಬೆಳಕು ಬಿಟ್ಟು ಕೋಲಿನಿಂದ ಅಲುಗಾಡಿಸಿದಾಗ, ಬೆಳಕು ಬಿಟ್ಟು ನೋಡಿದಾಗ ನಾವು ಹಾವನ್ನು ನೇತಿ ಮಾಡಿರ್ತೇವೋ ಹಗ್ಗವನ್ನು ಈತಿ ಮಾಡಿರ್ತೇವೆ. ಬಹಳ ಟ್ರಿಕ್ಕಿ ಇದೆ ಕ್ವಶನ್. ಕೋಲು ತಗೊಂಡು ಅಲುಗಾಡಿಸಿ ಲೈಟ್ ಬಿಟ್ಟಾಗ ನಾವು ಹಾವನ್ನು ಅಲುಗಾಡಿಸಿರ್ತೇವ ಹಗ್ಗವನ್ನು ಅಲುಗಾಡಿಸಿರ್ತೇವ? ಅದು ಹಗ್ಗ ಅಂತ ಗೊತ್ತಿದ್ರೆ ನೀ ಅಲುಗಾಡಿಸ್ಲಿಕ್ಕೆ ಯಾಕೆ ಹೋಗ್ತೀವ? ಹೌದಲ್ಲ, ಹಾವನ್ನು ಅಳಗಿಸ್ಕೊತಾನೆ. ಆ ಹಾವನ್ನು ಅಳಗ ಹಗ್ಗಕ್ಕೆ ಏನು ಮಾಡಿದ್ವಿ? ಏನು ಮಾಡಲ್ಲ. ಹಾಗಾದ್ರೆ ಆ ಹಾವನ್ನು ಅಲುಗಾಡಿಸೋದ್ರಿಂದ ಏನು ನಮಗೆ ಫಲ ಸಿಕ್ತು? ಹಾ ಇದು ನೋಡು, ನಿಂದ್ರೆ ನಿಮ್ಮ ಸ್ವಲ್ಪ ಇವಾಗ ಇಲ್ಲದೇ ಇರುವ ಹಾವು ಅನ್ನೋದು ನಮ್ಗೆ ಗೊತ್ತಾಯ್ತದೆ. ಉಪನಿಷತ್ ಏನು ಮಾಡ್ತದೆ ನೋಡ್ರಿ, ನೇತಿ ಏತಮನ್ನಮಯಮಾತ್ಮಾನಮುಪಸಂಕ್ರಾಮತಿ ಏತಂ ಪ್ರಾಣಮಯಮಾತ್ಮಾನಮುಪಸಂಕ್ರಾಮತಿ ಏತಂ ಮನೋಮಯಮಾತ್ಮಾನ. ಒಂದೊಂದು ಅನ್ವಯ ವ್ಯತಿರೇಕ ಮಾಡಿಕೊಂಡು ನೀತಿ ಮಾಡ್ಕೋತ ಹೋಗ್ತದೆ. ಅವನು ಹಾರಾಡೋದಿಲ್ಲ, ಕುಣಿದಾಡೋದಿಲ್ಲ. ಏನಂತೇಳಿ, ಓ ನನ್ನ ಹಗ್ಗ ತಿಳಿತು ಅಂತ ಕುಣಿದಾಡೋದಿಲ್ಲ. ನಾಚಿಗೆ ಆಗ್ಬಿಟ್ಟಿರ್ತದೆ. ಎಂಥ ಮೂರ್ಖಿದ್ದೇನೆ ನಾನು, ಹಗ್ಗವನ್ನು ಹಾವು ಅಂತ ಅಂದ್ಕೊಂಡ್ಬಿಟ್ನಲ್ಲ. ಮುಖ ಸಹಿತ ನೋಡಿದಳು ಯಾರ್ದು, ಅವ ಮುಚ್ಕೊಂಡ್ಬಿಡ್ತಾನ. ಬ್ರಹ್ಮ ತಿಳಿದೆ ಅಂತ ಯಾವನು ಹೇಳಲಿಕ್ಕೆ ಹೋಗೋದು? ನಾ ಬ್ರಹ್ಮನ ತಿಳಿದೆ, ನನಗೆ ಬ್ರಹ್ಮ ಗೊತ್ತಾಯಿತು, ನನಗೆ ಬ್ರಹ್ಮ ಪ್ರಾಪ್ತಿ ಆಯಿತು. ಯಾರು ರವೆಯಷ್ಟು ಹೇಳಿಕೆ ಕೊಡಲಿಕ್ಕೆ ಸಾಧ್ಯ? ಸ್ಪಷ್ಟ ಆಗಬೇಕು. ಏನು ನೇತಿ ಸ್ಪಷ್ಟ ಆಗಬೇಕು. ಬ್ರಹ್ಮಸ್ವರೂಪೇಣ ಅವತಿಷ್ಠತೆ. ಆ ನೇತಿ ಅನ್ನೋದು ನೂರಕ್ಕೆ ನೂರು ಸ್ಪಷ್ಟ ಆಗಿಬಿಡ್ತು ಅಂತಂದರೆ ಹಾಂ, ಏನಾಯ್ತು ಈಗ ನೀನು ನಿನ್ನಷ್ಟಕ್ಕೆ ನಿನ್ನಂತೆ ಇದ್ದುಬಿಡ್ತೀಯ, ಮುಕ್ತನ ಏನದು ಉಪನಿಷತ್ತು? ಹಾಗೆ ಉಳಿದುಬಿಟ್ಟ ಅಂದರೆ ಅವನೇ ಮುಕ್ತ, ಅವನೇ ಜ್ಞಾನಿ. ಸರಿ, ಏವಂ ಅನ್ಯೋನ್ಯ ವಿರುದ್ಧತ್ವಾತ್ ಸಂಸಾರ ಕಾರಣಾನಿ ರಾಗದ್ವೇಷ ದೋಷ ಆಸ್ಪದಾನಿ ಪ್ರಾವಾದುಕಾನಾಂ ದರ್ಶನಾನಿ. ಇವರೆಲ್ಲ ವಾದಿಗಳು ಕೋಟಿ ಕೋಟಿ ವ್ಯಾಖ್ಯಾನಗಳನ್ನು ಏನು ನಮಗೆಲ್ಲ ತಿಳಿಸಿಕೊಳ್ಬೇಕು ಅಂತ ಪ್ರಯತ್ನ ಮಾಡಿದರು. ಆದರೆ ಅವರ ಪ್ರಯತ್ನಗಳು ಅವರವರಲ್ಲಿಯೇ ವಿರೋಧಗಳನ್ನು ತೋರಿಸ್ತಾರೆ. ದ್ವೈತಿ ನಮಗೆ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಾನೆ ಏನಂತೇಳಿ, ನಿಮ್ದು ಅದ್ವೈತ ಸುಳ್ಳು, ದ್ವೈತವೇ ಸತ್ಯ ಅಂತ. ದ್ವೈತಿ ಇದು ಸತ್ಯ ಅಂತ ಅವನು ತಿಳಿಸುವಾಗ ಅವನಿಗೆ ಮಾತ್ರ ಸತ್ಯ, ಅವನು ಎಲ್ಲರಿಗೂ ಸತ್ಯ ಅಂತ ತಿಳಿಸ್ಬೇಕು. ಅವನು ಅವನಿಗೆ ಮಾತ್ರ ಸತ್ಯನ ಅಥವಾ ಎಲ್ಲರಿಗೂ ಸತ್ಯ ಅಂತ ತಿಳಿಸ್ಬೇಕು? ಅವನು ಅವ ತಿಳಿಸ್ಬೇಕಾದದ್ದು ಎಲ್ಲರಿಗೂ ಸತ್ಯ ಅಂತ ತಿಳಿಸ್ಬೇಕು ತಾನೆ. ಹಾ, ಅಂದ್ರೇನು ವಿಶಿಷ್ಟಾದ್ವೈತಿನೂ ದ್ವೈತಿನೇ, ವೈಶೇಷಿಕನೂ ದ್ವೈತಿನೇ, ಕಾಣಾದನೂ ದ್ವೈತಿನೇ, ಸಾಂಖ್ಯನೂ ದ್ವೈತಿನೇ. ಆದರೆ ನೀವು ಹೋಗಿ ಕೇಳಿ ಅವರಿಗೆ, ನೀವು ಒಪ್ಕೋತೀರಿ ಇದನ್ನು ಅಂಥೇಳಿ. ಇಲ್ಲ, ನಾವು ಒಪ್ಪೋದಿಲ್ಲ, ನಮ್ಮ ದರ್ಶನ ವೈಶೇಷಿಕ ದರ್ಶನ ಬೇರೆನೇ. ಅದು ಅವರವರಲ್ಲಿಯೇ ಇಷ್ಟು ವಿರೋಧಗಳು ಇದ್ದಾಗ ನಾವು ಅವ್ರನ್ನ ವಿರೋಧ ಮಾಡೋ ಅವಶ್ಯಕತೆ ಏನಿದೆ? ಈಗಾಗಲೇ ಸಾಕಷ್ಟು ವಿರೋಧಿಗಳಾಗ್ಬಿಟ್ಟಾರ ಅವ್ರಿಗೆ. ನಾವು ಫ್ರೆಂಡ್ಶಿಪ್ ಮಾಡ್ತೀವಿ. ಏನು ಫ್ರೆಂಡ್ಶಿಪ್ ಮಾಡ್ತೀವಿ? ನಿಮ್ಮ ಸಿದ್ಧಾಂತವನ್ನು ನಾವು ವಿರೋಧಿಸುವುದಿಲ್ಲ, ಆದರೆ ಎಲ್ಲ ಹಂತದಲ್ಲಿಯೂ ಒಪ್ಪಿಕೊಳ್ಳೋದಿಲ್ಲ. ಕೆಲವು ಹಂತದವರೆಗೆ ನಾವು ನಿಮ್ಮ ಸಿದ್ಧಾಂತವನ್ನು ಒಪ್ಕೋತೀವಿ. ಉಸಿರಾಡ್ತಾನೆ ಸ್ವಲ್ಪ, ಅಟ್ಲೀಸ್ಟ್ ನೀವರ ಫ್ರೆಂಡಾಗಿ ಉಳಿದ್ರಿಲ್ಲ. ನಂದೇ ತಪ್ಪಾಗಿದೆ, ನಾನು ನಿಮ್ಮನ್ನು ವೈರಿ ಅಂತ ಶತ್ರು ಅಂತ ನೋಡಿದೆ. ಏವಂ ಅನ್ಯೋನ್ಯ ವಿರುದ್ಧತ್ವ, ಅವನನ್ನು ಅವನು, ಅವನನ್ನು ಅವನು, ಅವರವರಲ್ಲಿಯೇ ಜಗಳ, ಅವರವರಲ್ಲಿಯೇ ಭಿನ್ನಾಭಿಪ್ರಾಯಗಳು. ನಮಗೆ ಅವರಲ್ಲಿ ಯಾರಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಭಗವಂತನ ಒಂದು ಅಂಶ ಅಂತಾನೆ ಅಂತೀಯೋ, ಠೀಕ್ ಐ, ಚಲೋ, ನಾವೆಲ್ಲರೂ ಭಗವಂತನ ಅಂಶರೇ. ಕ್ವಾಲಿಟಿ ಒಳಗೆ ಕೆಲವರು ಸಣ್ಣವರು ಇದ್ದೀವಿ, ಕೆಲವರು ದೊಡ್ಡವರು ಇದ್ದೀವಿ. ಕ್ವಾಂಟಿಟಿ ಒಳಗೆ, ಕ್ವಾಲಿಟಿ ಒಳಗೆ ನಾವೆಲ್ಲ ಒಂದೇ ಐತೆ. ನೀವು ಒಪ್ಕೊಂಡ್ರೆ ನಾವು ಎಲ್ಲ ಒಂದೇ ಇದ್ದೀವಿ ಅಂತ ಒಂದು ದಿನ ಕೇಳಿಸ್ತೀವಿ ನಮಗೆ. ನಾವು ನಮ್ಮ ಗುಣಾತ್ಮಕವಾಗಿ ಒಂದೇ ಇದ್ದೇವೆ ಅಂತ ಹೇಳಿದ್ದು ಅವನಿಗೆ ಕೇಳಿಸ್ಲಿಲ್ಲ. ಅವನಿಗೇನು ಕೇಳಿಸ್ತಂದ್ರೆ, ನಿಮ್ಮದನ್ನು ನಾವು ಒಪ್ಕೋತೀವಿ, ಅದಷ್ಟೇ ಕೇಳಿಸ್ತವ. ಇವ್ರ ಹತ್ರ ಬರ್ರಿ, ಉಡುಪಿಯವ್ರ ಹತ್ರ. ಹೌದು, ನೀನು ಬೇರೆ ನಾನು ಬೇರೆ, ಇದು ಸುಳ್ಳು ಅಂತ ಯಾರು ಹೇಳಿದ್ರು? ನಾವಂತ ಹೇಳಿಲ್ಲ, ಇದು ಸತ್ಯವೇ. ಒಪ್ಕೊಂಡ್ರಿ? ಓ ಎಸ್, ಒಪ್ಕೊಂಡ್ರಿ. ಸೊ ಅದ್ವೈತಿ ಈಸ್ ಎ ಫ್ರೆಂಡ್ ಆಫ್ ಎವ್ರಿಬಡಿ. ಎವ್ರಿಬಡಿ ನೀಡ್ ನಾಟ್ ಬಿ ಫ್ರೆಂಡ್ ಆಫ್ ಅದ್ವೈತಿ. ಅದ್ವೈತಿ ಎಲ್ಲರಿಗೂ ಮಿತ್ರ. ಇವನು ಯಾರಿಗೂ ಇವನು ಶತ್ರು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಫಿಲಾಸಫಿನ ತಪ್ಪಾಗ್ತದೆ, ಏಕೆಂದರೆ ಶತ್ರುವನ್ನಾಗಿ ಯಾರು ನೋಡ್ತಾರೋ ಅವರಿಗೆ ಅವರೇ ಶತ್ರು ಆಗಿರ್ತಾರೆ. ಮಿತ್ರರನ್ನಾಗಿ ಯಾರು ನೋಡ್ತಾರೋ ಅವರಿಗೆಲ್ಲರಿಗೂ ಮಿತ್ರರಾಗಿರ್ತಾರೆ. ಸಿಂಪಲ್, ಆ್ಯಸ್ ಸಿಂಪಲ್ ಆ್ಯಸ್ ದ ಲಾಜಿಕ್ ಈಸ್. ಸೊ ಅನ್ಯೋನ್ಯ ವಿರುದ್ಧತ್ವಾತ್, ಹೋಗಲಿ ಬಿಡಿ ಸ್ವಾಮಿ, ಅವರವ್ರ ವಿರೋಧ ಮಾಡ್ಕೊಳ್ಳಿ. ಹಾಗೆ ವಿರೋಧವನ್ನು ಬೆಳೆಸ್ಕೊಂಡು ಹೋಗೋದಿದೆಯಲ್ಲೋ ಅದನ್ನೇ ಸಂಸಾರ ಕಾರಣಾನಿ, ಅದೇ ಸಂಸಾರಕ್ಕೆ ಕಾರಣವಾಗ್ತದೆ. ಯಾಕೆ ಅಂತಂದರೆ ರಾಗದ್ವೇಷ ದೋಷ ಆಸ್ಪದಾನಿ, ರಾಗ ದ್ವೇಷ ಅನ್ನುವ ದೋಷಗಳು ಇಲ್ಲಿ ಏನಾಗ್ತವೆ, ಆಸ್ಪದ ಮಾಡಿಕೊಡ್ತವೆ. ಆದ್ದರಿಂದ ಇವರು ಪಾಠಶಾಲೆಯಲ್ಲಿ ವಾದ ಮಾಡ್ತಿದ್ರು, ಯಾವ ರಾಗದ್ವೇಷಗಳು ಒಳಗೆ ಆಸ್ಪದ ಮಾಡಿಕೊಟ್ಟು ಆವಾಗ ರಸ್ತೆಯಲ್ಲಿ ಬಂದು ಜಗಳ ಆಡ್ಲಿಕ್ಕೆ ಶುರು ಮಾಡಿದ್ರು. ಅದೇ ಇಲ್ಲಿ ನೋಡ್ರಿ, ಪ್ರಾವಾದುಕಾನಾಂ ದರ್ಶನಾನಿ, ತಮ್ಮ ದರ್ಶನ ಕರೆಕ್ಟು, ತಮ್ಮ ದರ್ಶನ ಕರೆಕ್ಟು ಅಂದರೆ ಎಲ್ಲರೂ ತಮ್ಮ ತಮ್ಮದೇ ಸರಿ, ತಮ್ಮ ತಮ್ಮದೇ ಸರಿ, ತಮ್ಮ ತಮ್ಮದೇ ಸರಿ ಅಂತ ರಾಗದ್ವೇಷಕ್ಕೆ ಬೆಳೆಸ್ಕೊಂಡು ಕೂತ್ಕೊಂಡ್ರು. ನೀವೇನು ಹೇಳ್ತೀರಿ ಅದಕ್ಕೆ? ಅಥ ಐಮ್ ಸಾರಿ, ಅಥ ಮಿಥ್ಯಾ ದರ್ಶನಾನಿ ತಾನಿ ಇತಿ ತತ್ ಯುಕ್ತಿಭಿಃ ಏವ ದರ್ಶಯಿತ್ವಾ ಚತುಷ್ಕೋಟಿ ವರ್ಜಿತತ್ವಾತ್ ರಾಗಾದಿ ದೋಷ ಅನಾಸ್ಪದಂ ಸ್ವಭಾವಶಾಂತಂ ಅದ್ವೈತ ದರ್ಶನಮೇವ ಸಮ್ಯಕ್ ದರ್ಶನಂ ಇತಿ ಉಪಸಂಹೃತಂ. ಅತಃ ಆದ್ದರಿಂದ ಮಿಥ್ಯಾದರ್ಶನಾನಿ, ನಾವು ಅವ್ರಿಗೆ ಏನು ಮಾಡ್ತೀವಿ ಅಂತಂದರೆ ಅವರೆಲ್ಲರೂ ಕುಡ್ಕೊಂಡು ಒಂದು ಕ್ಲಾಸ್ ತಗೋತೀವಿ. ಏನಪ್ಪ ಹೀಗೆ ಹೇಳ್ತೀರಾ, ಎಸ್ ನಾವು ಒಪ್ಕೋತೀನಿ, ನೀವು ಹಿಂಗೆ ಹೇಳ್ತೀರಾ ಕರೆಕ್ಟ್ ನಾನು ಒಪ್ಕೋತೀನಿ, ನೀವು ಹಿಂಗೆ ಹೇಳ್ತೀರಾ ಅದನ್ನು ನಾನು ಒಪ್ಕೋತೀನಿ, ಓಹ್ ನೀವು ಇದೆಲ್ಲ ಒಪ್ಕೋತೀರಾ ಒಪ್ಕೋತೀನಿ. ಅದು ಇವೆಲ್ಲ ಅಜ್ಞಾನದ ಪರಿಧಿಯೊಳಗೆ ಬರ್ತವೆ. ಸತ್ಯ, ನೀನು ಅಜ್ಞಾನಿ, ನಾನು ಅಜ್ಞಾನಿ, ನಿನಗೆ ನಿನ್ನ ದೇಹ ಎಷ್ಟು ಸತ್ಯವೋ ನನಗೂ ಅಷ್ಟೇ ನನ್ನ ದೇಹ ಸತ್ಯ. ನೀನೇ ಬೇರೆ ನಾನೇ ಬೇರೆ, ಎಸ್ ಡೆಫಿನೆಟ್ಲಿ ನೀನೇ ಬೇರೆ ನಾನೇ ಬೇರೆ. ನಿನಗೆ ನಿನ್ನ ಮನಸ್ಸು ಬುದ್ಧಿಗಳು ಎಷ್ಟು ಸತ್ಯವೋ ನನಗೆ ನನ್ನ ಮನಸ್ಸು ಬುದ್ಧಿಗಳು ಅಷ್ಟೇ ಸತ್ಯ. ಅಲ್ಲ, ಒಬ್ಬೊಬ್ರು ಬೇರೆ ಬೇರೆ ಇರ್ತವೆ. ಡೆಫಿನೆಟ್ಲಿ ನಿನ್ನ ಮನಸ್ಸು ಬೇರೆ, ನನ್ನ ಮನಸ್ಸು ಬೇರೆ, ನನ್ನ ಬುದ್ಧಿನೂ ಬೇರೆ, ನಿನ್ನ ಬುದ್ಧಿನೂ ಬೇರೆ, ಎಲ್ಲ ಬೇರೆ ಬೇರೆ ಬೇರೆ ಬೇರೆ. ನಾವು ಮೊದಲೇ ಹೇಳಿರುವ ಈ ಬೇರೆ ಬೇರೆ ಆಗಿರುವುದನ್ನು ನಾವು ಒಪ್ಕೋತೀವಿ. ಅರ್ಥ ಏನು? ದ್ವೈತ ನಾವು ಒಪ್ಕೋತೀವಿ. ಆದರೆ ಎಷ್ಟು ಅವಿದ್ಯಾ ಹೇಳಿಕೆಗಳು ಅಂತ ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೀವಿ. ನೀವೆಲ್ಲ ಅವಿದ್ಯಾ ಹೇಳಿಕೆಗಳು ಅಂತ ಎರಡು ಕಾರಣದಿಂದ ತಿಳಿಸಿರ್ತೀವಿ. ಒಂದು, ಇವೆಲ್ಲ ವಿಷಯ ವಸ್ತುಗಳು, ಮನಸ್ಸು ಕೂಡ ಒಂದು ವಿಷಯ, ವೃತ್ತಿಗಳು ಕೂಡ ವಿಷಯ, ಇವು ವಿಷಯ ವಸ್ತುಗಳು ಪದಾರ್ಥಗಳು, ಇವು ಕ್ಷೇತ್ರಗಳು, ಇವು ಬದಲಾದಂತೆ ನಾವು ಬದಲಾಗೇ ಬಿಟ್ಟಿದ್ದಾದರೆ ಹಿಂದಿನ ಮುಂದಿನ ಬದಲಾವಣೆಗಳನ್ನು ಗುರುತಿಸಲಿಕ್ಕೆ ನಮ್ಮ ಕಡೆಯಿಂದ ಆಗೋದಿಲ್ಲ. ಬಾಲ್ಯಾವಸ್ಥೆಯಿಂದ ಯೌವನಾವಸ್ಥೆಗೆ ಬಂದಮೇಲೆ ಯೌವನಾವಸ್ಥೆಯಲ್ಲಿ ನಾವು ಬಂದಂತಹ ನಾವು ಬಾಲ್ಯದ ಒಂದು ಟ್ರೇಸ್ ಕೂಡ ಇರಬಾರ್ದು, ಎಲ್ಲ ಅಳಸಿ ಹೋಗ್ಬೇಕು. ಯಾರು ಅವನು ಇಲ್ಲಲ್ಲ, ಈಗ ಯುವಕನಾದಾಗ ಬಾಲಕನ ಇಲ್ವಲ್ಲ, ಬಾಲಕನ ಇಲ್ಲ ಅಂದಮೇಲೆ ಬಾಲಕನ ಶರೀರದ ಯಾವುದೇ ಇಂಪ್ರೆಷನ್ಸು ಇರಬಾರ್ದಲ್ವೇ. ಇವನು ಯುವಕನಾಗಿದ್ದಾಗ್ಯೂ ಕೂಡ ಯುವಕನಾಗಿದ್ದುಕೊಂಡು ಅವನು ಬಾಲಕನ ಪ್ರವೃತ್ತಿಗಳನ್ನು, ಬಾಲಕನ ವೃತ್ತಿಗಳನ್ನು, ಬಾಲಕನ ಸ್ಮೃತಿಗಳನ್ನು ತಂದ್ಕೊತಾನು ಇಲ್ಲ. ಅವ ಯಾರು ತಂದ್ಕೊಂಡವ? ಯುವಕನ ತಂದ್ಕೊಳ್ಳಿಕ್ಕಾಗೋದಿಲ್ಲ, ಯಾಕಂದರೆ ಅವನ ಕ್ಷೇತ್ರನೇ ಬೇರೆ ಇದೆ. ಬಾಲಕ ಈಗ ಯುವಕನು ತನ್ನ ಬಾಲ್ಯಾವಸ್ಥೆಯನ್ನು ತಂದ್ಕೊಂಡಾನೆ, ತಂದ್ಕೊಂಡವನು ಯಾರು? ಅವನು ಅವನು ಯುವಕನೋ ಅವನು ಬಾಲಕನೋ? ಕನ್ಫ್ಯೂಷನ್ ಆಯ್ತು ನೀವು? ಅವನು ಯುವಕನೂ ಅಲ್ಲ, ಬಾಲಕನೂ ಅಲ್ಲ. ಆದ ಕಾರಣ ಮುದುಕನೂ ಆಗ್ತಾನೆ, ಬೇಕಾದ ಮಧ್ಯ ವಯಸ್ಕನೂ ಆಗ್ತಾನೆ, ಯಾಕೆ ಅವ್ ಯಾವ ಅವಲ್ಲ. ಹಾಗಾದ್ರೆ ಅವನು ಯಾರು? ಇಷ್ಟೊಂದು ಬದಲಾವಣೆಗೆ ಒಳಪಡುವಂತಹ ಎಲ್ಲ ಬದಲಾವಣೆಗಳನ್ನು ನೋಡುವ ಅವನು, ಅವನು ಸಹಜವಾಗಿ ಯಾರು? ಮತ್ತೆ ನೋಡಿದ್ದೇನು? ನೋಡಿದ್ದೆಲ್ಲವೂ ಮಿಥ್ಯಾದರ್ಶನಾನಿ. ಆ ಶಬ್ದ ಇರೋದು ನಿಶ್ಚಯಕ್ಕಾಯ್ತು. ಅತಃ ಮಿಥ್ಯಾದರ್ಶನಾನಿ, ಅವನೇನು ನೋಡಿದಾನೆ ಇವೆಲ್ಲ, ಇವೆಲ್ಲ ಮಿಥ್ಯಾದರ್ಶನ, ಅವಿದ್ಯೆಯಿಂದಾಗಿ ಉಂಟಾದ ಮಿಥ್ಯಾದರ್ಶನಗಳು. ವೈಶೇಷಿಕ ಅನ್ರಿ, ಸಾಂಖ್ಯ ಅನ್ರಿ, ಕಾಣಾದ ಅನ್ರಿ, ಚಾರುವಾಕ ಅನ್ರಿ, ಇವರು ಎಲ್ಲರೂ ಯಾರು ಅಂದರೆ ಮಿಥ್ಯಾದರ್ಶನ. ಇವೆಲ್ಲ ದರ್ಶನಗಳು ಮಿಥ್ಯಾದರ್ಶನಗಳು. ಇತಿ ಯುಕ್ತಿಭಿ ಏವ ದರ್ಶಯಿತ್ವ, ತರ್ಕದಿಂದ, ಯುಕ್ತಿಯಿಂದ, ಸಾರ್ವತ್ರಿಕ ನ್ಯಾಯದಿಂದ ತಿಳಿಸಿಕೊಟ್ಟು, ಚತುಷ್ಕೋಟಿ ವರ್ಜಿತತ್ವಾತ, 4 ಕೋಟಿ ಅಭಿಪ್ರಾಯಗಳನ್ನು ತೆಗೆದು ಆಚೆಗೆ ಎಸೆದಿದ್ದರಿಂದಾಗಿ ರಾಗಾದಿ ದೋಷ ಅನಾಸ್ಪದಂ. ಈಗ ರಾಗದ್ವೇಷಗಳಿಗೆ ಅವಕಾಶ ಇಲ್ಲ. ಹಾರಾಟ ಎಲ್ಲರದ್ದು ನಿಂತೋಯ್ತು. ಎಲ್ಲರೂ ಓಂ ಶಾಂತಿ ಶಾಂತಿ ಶಾಂತಿ. ಮೊದಲು ಹಂಗಿದ್ದಿದ್ದಿಲ್ಲ. ಇವೊಂದು ಅಶಾಂತಿ ಶಾಂತಿ, ಇವೊಂದು ಶಾಂತಿ ಶಾಂತಿ, ಅವೊಂದು ಉಪಶಾಂತಿ ಶಾಂತಿ, ಇನ್ನೊಬ್ಬೊಂದು ಮತ್ತೊಂದು ಶೀಘ್ರ ಶಾಂತಿ, ಇವನು ಹ್ರಸ್ವ ಶಾಂತಿ. ಈ ಎಲ್ಲ ಶಾಂತಿ ಶಾಂತಿ ಶಾಂತಿ ಉಪಶಾಂತಂ. ಎಷ್ಟು ಚಂದ ನೋಡ್ರಿ, ನಗುದಲ್ಲ ಹಿಂಗೆ ಮಾಡ್ತೀನಿ. ಶಾಂತನಾಗಿರುತ್ತೆ ಸ್ವರೂಪದ ನಿಂತಮೇಲೆ ಇನ್ನೇನು ಮತ್ತೆ ಬ್ರಹ್ಮಸ್ವರೂಪೇಣ ಅವತಿಷ್ಠತೆ. ಮೊದಲು ಹೇಳಿಬಿಟ್ಟ ಅದನ್ನು ಆಯಿತು. ಹಾಗಾದ್ರೆ ಏನು ನಿಮ್ಮ ಅಭಿಪ್ರಾಯ? ಒಂದೇ ಅಭಿಪ್ರಾಯ ಏನು? ಅದ್ವೈತ ದರ್ಶನಮೇವ ಸಮ್ಯಕ್ ದರ್ಶನಂ. ಬೇರೆ ದಾರಿನೇ ಇಲ್ಲ, ಅವ್ರ ಮುಖ ಕೇಳ್ಕೊಂಡು ಕೊಡಬೇಕು. ಅಥವಾ ಎಲ್ಲರೂ ನಗ್ತಾರೆ, ಅದು ಶಾಂತರಾಗಿದ್ದರಿಂದಾಗಿ ಅವರು ಸಹಿತ ನಗಬೇಕೀಗ. ಬೇರೆ ಸ್ಮೈಲ್. ಅದ್ವೈತ ದರ್ಶನಮೇವ ಸಮ್ಯಕ್ ದರ್ಶನ, ಅದೇ ನಿಶ್ಚಿತವಾದಂಥ ದರ್ಶನ. ಇತಿ ಇತಿ ಉಪಸಂಹೃತಂ. ಈ ಪ್ರಕಾರವಾಗಿ ಉಪಸಂವಾರ ಮಾಡಲಾಗಿದೆ. ಅಥ ಇದಾನೀಂ ಸ್ವಪ್ರಕ್ರಿಯಾ ಪ್ರದರ್ಶನಾರ್ಥಃ ಆರಂಭಃ. ಈಗ ಸ್ವಪ್ರಕ್ರಿಯಾ ಪ್ರದರ್ಶನಾರ್ಥಃ ಆರಂಭ. ಆಯ್ತು ಸರ್, ನಿಮ್ಮದೇನು ವಿಶೇಷ? ಸ್ವಪ್ರಕ್ರಿಯ, ನಿಮ್ಮ ಪ್ರಕ್ರಿಯೆ ಯಾವುದು? ಯಾವ ಪ್ರಕ್ರಿಯೆಯನ್ನು ನೀವು ಅವಲಂಬಿಸಿ ಇಷ್ಟೆಲ್ಲ ಸಿದ್ಧಾಂತಗಳನ್ನು ಮಂಡಿಸ್ತಾ ಇದ್ದೀರಿ? ಮೆಥಡಾಲಜಿ, ಪ್ರಕ್ರಿಯೆ ಅಂದರೆ ಮೆಥಡಾಲಜಿ. ನಿಮ್ಮ ಪ್ರಕ್ರಿಯೆ ಯಾವುದು? ನಾನು ಮೊದಲೇ ಹೇಳಿದ್ದಿಲ್ವಾ, ಆತ್ಮಚತುಷ್ಪಾತ್. ಬಂದ್ಬಿಟ್ಟು ಎಲ್ಲಿ ವಾಪಸ್ ಬಂದ್ವಿ ಈಗ? ಎಲ್ಲಿ ಆಗಮ ಬಂದ್ವಿ. ಆಗಮದಲ್ಲಿ ಪ್ರಥಮ ಶ್ಲೋಕ ಏನು? ಆತ್ಮ 4 ಪಾದಗಳಿಂದ ಕೂಡಿದ್ದಾನೆ, ಜಾಗೃತ, ಸ್ವಪ್ನ, ಸುಷುಪ್ತಿ. ಆಮೇಲೆ 4ನೇದು ಯಾವುದದು? ತುರ್ಯ ಅಂತ ನಾವು ಹೇಳಿದ್ದಿಲ್ವೇ. ಆ ಜಿಜ್ಞಾಸವನ್ನು ಮತ್ತೆ ನೀವು ಮಾಡಿ ತೋರಿಸ್ತೀವಿ ನಾವೀಗ. ಅದೇ ನಮ್ಮ ಪ್ರಕ್ರಿಯೆ, ಸ್ವಪ್ರಕ್ರಿಯಾ ಪ್ರದರ್ಶನಾರ್ಥ ಆರಂಭ. ನೀವು ಇದೇ ಮಾಂಡವಿಕ ಉಪನಿಷತ್ತಿನಲ್ಲಿ ನಿಮ್ಮ ನಿಮ್ಮ ಪ್ರಕ್ರಿಯೆಗಳನ್ನು ನೀವು ಸೃಷ್ಟಿ ಮಾಡಿಕೊಂಡಂಗೆ ನಾವು ನಮ್ಮ ಪ್ರಕ್ರಿಯೆ ಸೃಷ್ಟಿ ಮಾಡ್ಕೊಂಡೀವಿ. ನಮ್ಮ ಪ್ರಕ್ರಿಯೆದಲ್ಲಿ ಏನಾದ್ರು ತಪ್ಪಿದ್ರೆ ನೀವು ಹೇಳಿ. ನಿಮ್ಮ ಪ್ರಕ್ರಿಯೆ ಏನು ಹೇಳ್ಕೊಡ್ತೀವಿ ಬನ್ನಿ. ಅವಸ್ಥಾತ್ರೇ ಜಿಜ್ಞಾಸ, ಇದು ನಮ್ಮ ಪ್ರಕ್ರಿಯೆ. ಸವಸ್ತು ಸೋಪಲಂಬಂ ಚ ದ್ವಯಂ ಲೌಕಿಕಮಿಷ್ಯತೆ. ಅವಸ್ತು ಸೋಪಲಂಬಂ ಚ ಶುದ್ಧಂ ಲೌಕಿಕಮಿಷ್ಯತೆ. ಸವಸ್ತು ಸೋಪಲಂಬಂ ಚ ದ್ವಯಂ ಲೌಕಿಕಮಿಷ್ಯತೆ. ಅವಸ್ತು ಸೋಪಲಂಬಂ ಚ ಶುದ್ಧಂ ಲೌಕಿಕಮಿಷ್ಯತಿ. ಸ ವಸ್ತು, ಉಪಾಧಿ ಸಹಿತವಾದ ವಸ್ತು ಅದು ಸ ವಸ್ತು. ಯಾವಾಗಲೂ ದ್ವೈತವು ಸ ಸ್ವವಸ್ತು ಆಗಿರ್ತದೆ. ಸವಸ್ತು ದ್ವೈತವು ಸವಸ್ತು. ಗದಾಧಾರಿಯಾಗಿದ್ದಾನೆ ಸವಸ್ತು, ಚಕ್ರ ಧರಿಸಿದ್ದಾನೆ ಸವಸ್ತು, ಸರ್ಪಭೂಷಣನಾಗಿದ್ದಾನೆ ಸವಸ್ತು, ಗಂಗಾಧರ ಆಗಿದ್ದಾನೆ ಸವಸ್ತು. ಹೌದಲ್ಲ, ಗಂಗಾಧರ ಹೇಗಾದರೆ ಸವಸ್ತು. ಸ ಉಪಲಂಬ, ಇದು ವಸ್ತು ಸಹಿತವಾಗಿದ್ದರಿಂದಾಗಿ ಇದಕ್ಕೆ ಉಪಾಧಿಯೂ ಇರುತ್ತದೆ. ಆದ್ದರಿಂದ ಏನಾಯಿತು, ದ್ವಯಂ ಲೌಕಿಕಂ ಇಷ್ಯತೆ. ದ್ವೈತವು ಯಾವತ್ತಿಗೂ ಲೌಕಿಕ ಅನಿಸಿಕೊಳ್ತದೆ. ಏನು ಪಾರಮಾರ್ಥಿಕ ಆಗಲಿಲ್ಲ ಅಂತ ಆಯ್ತು, ಗೊತ್ತಾಯ್ತಾ? ಅದನ್ನು ತಿಳ್ಕೋಬೇಕು. ದ್ವೈತವು ಲೌಕಿಕ ವ್ಯವಹಾರ ಅಂತ ಸಿದ್ಧವಾಯ್ತೀಗ, ಆದರೆ ಲೌಕಿಕ ವ್ಯವಹಾರ ಮಾತ್ರ ಸತ್ಯ ಅಲ್ಲ, ಇನ್ನೂ ಎರಡು ಸತ್ಯಗಳಿವೆ. ಪ್ರಾದೇಶಿಕ ಸತ್ಯ, ಮತ್ತೊಂದು ಸತ್ಯ ಯಾವುದು, ಪಾರಮಾರ್ಥಿಕ ಸತ್ಯ. ನೀನು ಏನು ಮಾತಾಡ್ತಾ ಇದ್ದೀಯ? ಆಯಿತು, ನೀ ಮಾತಾಡಿದ ಜೊತೆನೇ ನಾನು ಬರ್ತೀನಿ ಈಗ. ಸ ವಸ್ತು ಉಪಲಂಬ ದ್ವಯಂ ಲೌಕಿಕ ಮಿಷ್ಯತೆ. ಇನ್ನ ಉಪಾಧಿರಹಿತವಾದ ಬ್ರಹ್ಮ ಅವಸ್ತು, ಇದು ದ್ವಯಂ ಲೌಕಿಕ ಮಿಷ್ಯತೆ. ಅದಕ್ಕೆ ಇನ್ನೊಂದು ಹೆಸರು ಕೊಡ್ತಾರೆ, ಶುದ್ಧಂ ಲೌಕಿಕ ಮಿಷ್ಯತೆ. ಇನ್ನೊಂದು ಹೆಸರು ಕೊಡ್ತಾರೆ ಶುದ್ಧಂ ಲೌಕಿಕ. ಇದು ದ್ವಯಂ ಲೌಕಿಕಂ, ಉಪಾಧಿ ಸಹಿತವಾಗಿ ನೋಡೋದು, ಉಪಾಧಿ ರಹಿತವಾಗಿ ನೋಡೋದು ಏನಿದೆಯೋ ಅದು ಎಂಥದ್ದು, ಶುದ್ಧಂ ಶುದ್ಧಂ ಲೌಕಿಕ ಮಿಷ್ಯತೆ. ಇದರ ವಿವರಣೆ ಕೊಡ್ತಾರೆ ನಾಳೆ ನೋಡಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ. ಓಂ ತತ್ಸತ್.